ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ. ನಾವು ಸಮಾಜವನ್ನು ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸುತ್ತದೆ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎಸ್ಆರ್ ಬಾಲನ್ಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅಮರೇಶ್ ಆಶಿಹಾಳ್. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ, ಇವಿಷ್ಟು ಇಂದಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಹಾಗಾದರೆ ಆರಂಭದಲ್ಲಿ ಕೇಳೋಣ ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎಸ್ಆರ್ ಬಾಲನ್ಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ ಯಾಕೆ ಮಾಡಿಸ್ಬೇಕು, ಮುಖ್ಯವಾಗಿ ಮಣ್ಣು ಪರೀಕ್ಷೆಯಿಂದ ಏನು ಲಾಭಗಳಾಗ್ತಾ ಇದ್ದಾವೆ, ಮಣ್ಣು ಪರೀಕ್ಷೆಯನ್ನು ಮಾಡಿಸೋದ್ರಿಂದ ಏನೇನು ಉಪಯೋಗಗಳಾಗ್ತದೆ, ಮಣ್ಣು ಮಾದರಿಯನ್ನು ಪಡೆದುಕೊಳ್ಳುವಂತಹ ಒಂದು ವಿಧಾನ ಹೇಗೆ, ಎಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ, ಮಣ್ಣಿನಲ್ಲಿ ಏನಾದರೂ ಸಮಸ್ಯೆ ಬಂತು ಅಂತಂದರೆ ಆ ಮಣ್ಣನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಒಟ್ಟಿನಲ್ಲಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶಗಳು ಏನಿದೆ ಎಂಬಂತಹ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳೋಣ. ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಂಡು ಹೋಗಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಣ್ಣು ತಜ್ಞರಾದಂತಹ ಡಾಕ್ಟರ್ ಎಸ್ ಆರ್ ಬಾಲನಗೌಡರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್. ಮಣ್ಣು ರೈತರ ಪಾಲಿಗೆ ಅಥವಾ ನಮ್ಮ ಎಲ್ಲ ಸಮಾಜದವರಿಗೆ ಒಂದು ಮೂಲ ಆಧಾರ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಬೆಳೆ ತೆಗೆದುಕೊಳ್ಳ್ರಿ, ಯಾವುದೇ ಒಂದು ಜೀವಿಯ ವಾಸಸ್ಥಾನ ಅದು ಮಣ್ಣು ಆಗಿರ್ತದೆ. ಆ ಮಣ್ಣು ಉತ್ತಮವಾಗಿದ್ದರೆ ಒಳ್ಳೆಯ ವಾತಾವರಣ ಇರುತ್ತದೆ, ರೈತರಿಗೆ ಒಳ್ಳೆ ಬೆಳೆ ಪಡೆದುಕೊಳ್ಳಿಕ್ಕೆ ಅದು ಸಹಾಯ ಆಗ್ತದೆ. ಇತ್ತೀಚೆಗೆ ತಾವು ಹೇಳ್ತಿರ್ತೀರಿ ಮಣ್ಣು ಪರೀಕ್ಷೆ ಮಾಡಬೇಕು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನು ಕೊಡ್ರಿ, ಬೆಳೆಗಳನ್ನು ಹಾಕ್ರಿ ಅಂಥೇಳಿ. ಈ ಮಣ್ಣು ಪರೀಕ್ಷೆ ಅಂದರೆ ಏನು? ಸೊ ಈಗ ಪ್ರಾರಂಭದಲ್ಲಿ ನಾವು ಮಣ್ಣಿನ ಬಗ್ಗೆ ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ನಾವು ವಿಚಾರ ಮಾಡೋದಾದರೆ, ಸೊ ಮಣ್ಣು ತಯಾರಾಗಲಿಕ್ಕೆ 10,000 ವರ್ಷ ಹಿಡಿದಿರ್ತದೆ. ಹೌದು. ಅಂದರೆ ಪ್ರತಿ ಇಂಚು ಮಣ್ಣು ತಯಾರಾಗಬೇಕಾದ್ರೆ 1,000 ವರ್ಷ ಬೇಕಂತ ಹೇಳ್ತೀವಿ. ಹಾಗಾಗಿ ಮಣ್ಣು ಒಂದು ನೈಸರ್ಗಿಕ ಸಂಪತ್ತಾಗಿರೋದ್ರಿಂದ ಇದು ನಾವು ಎಲ್ಲಾದರೂ ಮಾರ್ಕೆಟ್ನ ಹೋಗಿ ತೊಗೊಂಡು ಬರ್ತೀವಿ ಅಂದರೆ ಸಿಗಲ್ಲ. ಅದು ನೈಸರ್ಗಿಕ ಸಂಪತ್ತು. ಅದು ತಯಾರಾಗಲಿಕ್ಕಾದ ಇಷ್ಟೊಂದು 10,000 ವರ್ಷಗಳು ಹಿಡಿದಿರ್ತದೆ. ಅದು ಪ್ರಕೃತಿಯ ಒಂದು ವರದಾನ. ವರದಾನ. ಸೊ ಈ ಮಣ್ಣು ಒಂದು ಶಿಲೆಗಳಿಂದ ಮತ್ತು ಅದರ ಜೊತೆಗೆ ಅದು ನೀರು ಮತ್ತು ಗಾಳಿ ಸೂರ್ಯನ ಶಕ್ತಿ ಇವುಗಳ ಒಂದು ಪ್ರಭಾವದಿಂದ ಮಣ್ಣು ತಯಾರಾಗ್ತದೆ. ಸೊ ಈ ಮಣ್ಣು ಹಲವಾರು ವಿಧಗಳದಾವ. ನಾವು ಕೆಂಪು ಮಣ್ಣು ಅಂತ ಹೇಳ್ತೀವಿ, ಕಪ್ಪು ಮಣ್ಣು ಅಂತ ಹೇಳ್ತೀವಿ, ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತೀವಿ. ಹೀಗೆ ಹಲವಾರು ವಿಧಗಳು ಇರ್ತವೆ. ಈ ವಿಧಗಳನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಪ್ರಮುಖವಾಗಿರ್ತದೆ. ಇದನ್ನು ನಾವು ನೋಡಿ ಹೇಳ್ಬೋದು. ಸೊ ಇಲ್ಲಿ ಮಣ್ಣಿನ ಕೆಲವೊಂದು ಪರೀಕ್ಷೆದು ಉಪಯೋಗ ಏನಂತಂತಂದರೆ, ನಾವು ಮಣ್ಣಿನಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳ ಪ್ರಮಾಣ ಅಂದರೆ ಅವಶ್ಯಕ ಪೋಷಕಾಂಶಗಳಂತ ಏನು ಹೇಳ್ತೀವಿ, ಅವು 17 ಅವಶ್ಯಕ ಪೋಷಕಾಂಶಗಳಂತ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಅವು ಬೆಳೆಗಳಿಗೆ ಆ ಒಂದು ಪೋಷಕಾಂಶಗಳು ಇರಲಿಲ್ಲ ಅಂತಂದ್ರೆ ಅದರದ್ದು ಜೀವನ ಚಕ್ರ ಮುಕ್ತಾಯ ಆಗುದಿಲ್ಲ. ಅಂದ್ರೆ ಒಂದು ಬೆಳೆ ಬೆಳೆಯಲಿಕ್ಕೆ 17 ಪೋಷಕಾಂಶಗಳು ಅಥವಾ 17 ಅಂಶಗಳು ಬೇಕು. ಹೌದು, ಅದರಲ್ಲಿ ಕಾರ್ಬನ್ ಅಂತ ಹೇಳ್ತೀವಿ ಇಂಗಾಲ, ಜಲಜನಕ ಮತ್ತು ಆಕ್ಸಿಜನ್ ಅಂದ್ರೆ ಆಮ್ಲಜನಕ, ಇವು ಮೂರು ನಮಗೆ ಗಾಳಿ ನೀರಿನಿಂದನೇ ಸಿಗ್ತಾವ. ಇಂಗಾಲ, ಜಲಜನಕ ಮತ್ತೆ ಕಾರ್ಬನ್. ಕಾರ್ಬನ್ ಜೊತೆಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಏನು ಹೇಳ್ತೀವಿ, ಇವು ಅಧಿಕ ಮಟ್ಟದಲ್ಲಿ ಬೇಕಾಗುತ್ತೆ. ಸೊ ಇದನ್ನ ನಾವು ಎಷ್ಟು ಬೆಳೆಗಳಿಗೆ ಹಾಕ್ಬೇಕಂತ ನಿರ್ಧಾರ ಮಾಡೋದೇ ಒಂದು ಚಾಲೆಂಜಿಂಗ್ ಟಾಸ್ಕ್ ಇರ್ತದೆ ವಿಜ್ಞಾನಿಗಳಿಗೆ. ಸೊ ಅದನ್ನು ಆಲ್ರೆಡಿ ವಿಶ್ವವಿದ್ಯಾಲಯದವರು ಶಿಫಾರಸು ಮಾಡಿರ್ತಾರೆ, ಯಾವ್ಯಾವ ಬೆಳೆಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಪೋಷಕಾಂಶಗಳನ್ನು ಎಷ್ಟು ಹಾಕ್ಬೇಕಂತ. ಅದನ್ನು ತಗೊಂಡು ಅವರು ಯೂರಿಯಾ ಎಷ್ಟು ಬೇಕು, ಡಿ ಎ ಪಿ ಎಷ್ಟು ಬೇಕು, ಪೊಟ್ಯಾಶ್ ಎಷ್ಟು ಬೇಕು, ಆ ಥರ ಅವರು ನಿರ್ಧಾರ ಮಾಡ್ತಾರೆ. ಅದನ್ನು ನಾವು ಲೆಕ್ಕ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಇವಕ್ಕೆ ಪ್ರಧಾನ ಪೋಷಕಾಂಶಗಳಂತ ಹೇಳ್ತಾರೆ, ಸಾರಜನಕ, ರಂಜಕ, ಪೊಟ್ಯಾಶ್ಗೆ. ಅಲ್ಲಿ ನಂತರ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಗಂಧಕ ಅಂತ ಬರ್ತದೆ. ಕ್ಯಾಲ್ಸಿಯಮ್ಗೆ ಸುಣ್ಣ ಅಂತ ಹೇಳ್ತಾರೆ, ಮ್ಯಾಗ್ನೀಷಿಯಂಗೂ ಸುಣ್ಣ ಅಂತ ಬರುತ್ತೆ. ಇವು ಮೂರು ಕೂಡ ಅಧಿಕ ಮಟ್ಟದಲ್ಲೇ ಬೆಳೆ ತಗೊಳ್ತದೆ, ಆದರೆ ನಾವು ಇದನ್ನು ಸಪ್ಲೈ ಮಾಡ್ತಿರಲ್ಲ. ಆದರೆ ಇದರಲ್ಲಿ ಗಂಧಕದ ಅವಶ್ಯಕತೆ ಬಹಳ ಇರ್ತದೆ. ಇದನ್ನು ಕೂಡ ನಾಲ್ಕನೇ ಪ್ರಮುಖ ಪೋಷಕಾಂಶ ಅಂತ ಹೇಳ್ಬೋದು. ಇವು ನಾಲ್ಕು ಪೋಷಕಾಂಶಗಳನ್ನು ಇವಾಗ ರೈತರು ಜಮೀನಿಗೆ ಯಥೇಚ್ಛವಾಗಿ ಹಾಕ್ತಾ ಇದ್ದಾರೆ. ಜೊತೆಗೆ ಲಘು ಪೋಷಕಾಂಶಗಳು 8 ಬರ್ತವೆ, ಅದರಲ್ಲಿ ಕಬ್ಬಿಣ ಅಂತ ಬರುತ್ತೆ, ತಾಮ್ರ ಮತ್ತು ಜಿಂಕ್, ಜಿಂಕ್ ಅಂದರೆ ಸತು, ಮ್ಯಾಂಗನೀಸ್ ಅಂತ ಬರುತ್ತೆ, ಬೋರಾನ್ ಅಂತ ಬರುತ್ತೆ, ಮತ್ತು ಮಾಲಿಬ್ಡಿನಮ್ ಅಂತ ಇರುತ್ತೆ, ಕ್ಲೋರಿನ್ ಅಂತ ಇರುತ್ತೆ, ನಿಕ್ಕೆಲ್ ಅಂತ ಇತ್ತೀಚೆಗೆ ಗುರುತಿಸಿದ್ದಾರೆ. ಸೊ ಹೀಗಾಗಿ 8 ಲಘು ಪೋಷಕಾಂಶಗಳು, 3 ದ್ವಿತೀಯ ಪ್ರಧಾನ ಪೋಷಕಾಂಶಗಳು, 3 ಪ್ರಧಾನ ಪೋಷಕಾಂಶಗಳು. ಇದರ ಜೊತೆಗೆ ಅವು ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ, ಇವು ಗಾಳಿ ನೀರಿನಿಂದನೇ ಸಿಗ್ತಾವ ಅಂತ ಹೇಳಿದ್ವಿ. ಒಟ್ಟು 17 ಪೋಷಕಾಂಶಗಳಲ್ಲಿ ಇವು ಮೂರನ್ನು ಬಿಟ್ಟರೆ ನಮಗೆ 14 ಪೋಷಕಾಂಶಗಳನ್ನು ಬೆಳೆಗೆ ನಾವು ಕೊಡಲೇಬೇಕಾಗುತ್ತೆ. ಅಂದರೆ ಭೂಮಿಯಲ್ಲಿ ಕೆಲವೊಂದು ಪ್ರಮಾಣ ಜಾಸ್ತಿ ಇದೆ, ಆದರೆ ಸಾರಜನಕ, ರಂಜಕ, ಪೊಟ್ಯಾಶನ್ನ ನಾವು ಯಾಕೆ ಹಾಕಬೇಕಾಗಿದೆ ಅಂತಂದರೆ ನಮ್ಮ ಇಳುವರಿ ಮಟ್ಟ ಒಂದು 5-10 ಪಟ್ಟು ಹೆಚ್ಚಾಗಿದೆ. ಇವಾಗ ನಾವು ಸ್ವಾತಂತ್ರ್ಯ ಸಿಕ್ಕಾಗ ನಾವು ಎಷ್ಟು ಉತ್ಪಾದನೆ ಮಾಡ್ತಿದ್ವಿ, ಅದನ್ನು ಹಸಿರು ಕ್ರಾಂತಿ ಬಂದಮೇಲೆ ಅದರ ಉತ್ಪಾದನೆ ಮಟ್ಟ 5-10 ಪಟ್ಟು ಇಳುವರಿ ಹೆಚ್ಚಾಗಿರೋದ್ರಿಂದ ಅದಕ್ಕೆ ನಾವು ಈ ಒಂದು ರಸಗೊಬ್ಬರಗಳನ್ನು ನಾವು ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಇದನ್ನ ನಾವು ಮಣ್ಣಿನ ಪರೀಕ್ಷೆ ಅನುಸಾರವಾಗಿ ಹಾಕಿದರೆ ಅದು ನಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಅಂದರೆ ಎಷ್ಟು ಬೇಕೋ ಅಷ್ಟನ್ನು ನಾವು ನಿರ್ಧಾರ ಮಾಡಿ ಅದನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಮುಖ್ಯವಾಗಿ ಮಣ್ಣಿನಲ್ಲಿರುವಂತಹ ಒಂದು ಅಂಶಗಳನ್ನು ಮುಂದೆ ಏನು ಹಾಕಬೇಕು ಅದರ ಒಂದು ಪರೀಕ್ಷೆಯನ್ನು ಮಾಡೋದ್ರಿಂದ ನಮಗೆ ಒಂದು ಮಾಹಿತಿಗಳು ಸಿಗ್ತದೆ. ಮಣ್ಣಿನ ಪರೀಕ್ಷೆ ಅಂತ ಬಂದಾಗ ಇಲ್ಲಿ ನಾವು ಭೌತಿಕ ಗುಣಧರ್ಮಗಳಂತಿದ್ದಾವೆ, ಆಮೇಲೆ ರಾಸಾಯನಿಕ ಗುಣಧರ್ಮಗಳಂತಿದ್ದಾವೆ, ಜೈವಿಕ ಗುಣಧರ್ಮಗಳಂತಿದ್ದಾವೆ. ಇದರ ಜೊತೆಗೆ ಮಣ್ಣಿನ ಫಲವತ್ತತೆ ಅಂದರೆ ಇವಾಗ ನಾವು ಪೋಷಕಾಂಶಗಳನ್ನು ಒದಗಿಸುವ ಶಕ್ತಿಗೆ ಮಣ್ಣಿನ ಫಲವತ್ತತೆ ಅಂತ ಹೇಳ್ತೀವಿ. ಆ ಫಲವತ್ತತೆ ಮಾತ್ರ ನಾವು ಇಲ್ಲಿ ಪರೀಕ್ಷೆ ಮಾಡ್ತಾ ಇರ್ತೀವಿ. ಇದರ ಜೊತೆಗೆ ರಸಸಾರ ಮತ್ತು ಲವಣಾಂಶ, ಇವು ರಾಸಾಯನಿಕ ಪರೀಕ್ಷೆಗಳಾಗಿರ್ತವೆ, ರಾಸಾಯನಿಕ ಗುಣಧರ್ಮಗಳಾಗಿರ್ತವೆ. ಇದು ಅಲ್ಲದೇ ನಮಗೆ ಭೌತಿಕ ಗುಣಧರ್ಮಗಳು ಕೂಡ ಅಷ್ಟೇ ಪ್ರಮುಖವಾಗಿರ್ತದೆ. ಅದರಲ್ಲಿ ನಾವು ಒಂದು ಬಲ್ಕ್ ಡೆನ್ಸಿಟಿ ಅಂತ ಹೇಳ್ತೀವಿ, ಅಂದರೆ ಅದರದ್ದು ಒಂದು ಸಾಂದ್ರತೆ ಅಂತ ಹೇಳ್ತೀವಿ, ಮಣ್ಣಿನ ಸಾಂದ್ರತೆ. ಸಾಂದ್ರತೆ ಬಹಳ ಮುಖ್ಯವಾಗಿರ್ತದೆ. ಅಂದರೆ ಗಾಳಿ ಎಷ್ಟಿರುತ್ತೆ ಭೂಮಿಯಲ್ಲಿ ಅದರ ಪ್ರಮಾಣ ನಾವು ಸಾಂದ್ರತೆಯಿಂದ ಕಂಡುಹಿಡಿತೀವಿ. ಸೊ ಒಂದು ಮಣ್ಣಿನಲ್ಲಿ ಒಂದು ಪೊರಾಸಿಟಿ ಅಥವಾ ಗಾಳಿ ಆಡುವುದು, ನೀರಾಡುವುದು, ಅಲ್ಲಿ ಏನು ಸ್ಪೇಸ್ ಇರುತ್ತೆ, ಇದು ಸ್ಪೇಸಿಗೆ ನಾವು ಪಳ್ಳ ಅಂತ ಹೇಳ್ತೀವಿ. ಆ ಪಳ್ಳಿನ ಪ್ರಮಾಣ ಭೂಮಿಯಲ್ಲಿ ಇರೋದ್ರಿಂದ ಮಳೆ ನೀರು ಇಂಗ್ತದ ಕೆಳಗಡೆಗೆ. ಅದ್ರ ಜೊತೆಗೆ ಗಾಳಿಯ ಒಂದು ಅವಶ್ಯಕತೆ ಏನಿರುತ್ತೆ ಅದನ್ನು ಕೂಡ ಈ ಒಂದು ಮಣ್ಣಿನ ರಚನೆ ಅಂತ ಏನು ಹೇಳ್ತೀವಿ, ಆ ರಚನೆಯಿಂದ ಇವು ಎರಡೂ ನೀರು ಮತ್ತು ಗಾಳಿನ ಲಭ್ಯತೆಯೂ ಕೂಡ ಡಿಪೆಂಡ್ ಆಗಿರ್ತದೆ ಭೌತಿಕ ಗುಣಧರ್ಮದಲ್ಲಿ. ಭೌತಿಕ ಗುಣಧರ್ಮಗಳು, ಸೊ ಭೌತಿಕ ಗುಣಧರ್ಮಗಳು ಚೆನ್ನಾಗಿರ್ಬೇಕಂತಂದ್ರೆ ಅದರಲ್ಲಿ ಜೈವಿಕ ಗುಣಧರ್ಮಗಳು ಕೂಡ ಚೆನ್ನಾಗಿರ್ಬೇಕು. ಆ ಜೈವಿಕ ಗುಣಧರ್ಮಗಳಂತಂದ್ರೆ ಅದರಲ್ಲಿ ಸಾವಯವ ಇಂಗಾಲ ಭೂಮಿಯಲ್ಲಿ ಇರಬೇಕಾಗುತ್ತೆ. ಈ ಸಾವಯವ ವಸ್ತುಗಳನ್ನು ನಾವು ಹಾಕಿದಾಗ ಈ ಅಣುಜೀವಿಗಳೇನಿರ್ತಾವೆ, ಸೂಕ್ಷ್ಮ ಜೀವಿಗಳು, ಅದರ ಮೇಲೆ ನಾವು ಅವು ಫೀಡ್ ಮಾಡಿ ಅದನ್ನು ಅದು ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾವೆ. ಅದ್ರ ಜೊತೆಗೆ ಅಲ್ಲಿ ಹ್ಯೂಮಸ್ ಅಂತಕ್ಕಂಥ ಒಂದು ವಸ್ತುನು ಕೂಡ ತಯಾರಾಗುತ್ತೆ. ಇದು ಹ್ಯೂಮಸ್ಸು ಮತ್ತು ಮಣ್ಣಿನ ಒಂದು ಜೇಡ್ ಮಣ್ಣು ಅಂತ ಏನು ಹೇಳ್ತೀವಿ ಚಿಕ್ಕದಾಗಿರೋದು, ಇವೆರಡೂ ಕೂಡ ಮಣ್ಣಿನೊಳಗೆ ಹೆಚ್ಚಿನ ಪ್ರಮಾಣದಲ್ಲಿರೋದು ಭಾಳ ಅವಶ್ಯಕತೆ ಇರ್ತದೆ. ಇದರಿಂದಾಗಿ ಮಣ್ಣಿನ ಒಂದು ಒಳ್ಳೆಯ ರಚನೆ ಸಾಧ್ಯ ಆಗುತ್ತೆ. ಸೊ ಇದು ಸಾವಯವ ಇಂಗಾಲ ಕೂಡ ನಾವು ಮಣ್ಣಿನ ಪರೀಕ್ಷೆಯಲ್ಲಿ ಪರೀಕ್ಷೆ ಮಾಡೋದ್ರಿಂದ ಇದರ ಮೂಲಕ ಆ ಗುಣಧರ್ಮಗಳನ್ನು ನಾವು ಪ್ರೆಡಿಕ್ಟ್ ಮಾಡ್ಬೋದು, ಎಷ್ಟು ಭೂಮಿಯ ಸತ್ವ ಯಾವ ಥರ ಇದೆ ಅಂತ. ಸಾರಜನಕ ಆದರೂ ಮಾಡ್ಬೋದು ಅಥವಾ ಸಾವಯವ ಇಂಗಾಲನ್ನು ಕೂಡ ನಾವು ಪರೀಕ್ಷೆ ಮಾಡ್ಬೋದು. ಈಗ ರೈತರು ಸಾಕಷ್ಟು ತಿಪ್ಪೆ ಗೊಬ್ಬರಗಳಾಗಲಿ ಹಸಿರೆಲೆ ಗೊಬ್ಬರಗಳಾಗಲಿ ಅಥವಾ ಬೆಳೆ ಉಳಿಕೆಗಳೇನಿರ್ತವೋ ಅದನ್ನೇ ಭೂಮಿಯಲ್ಲಿ ಮುಚ್ಚೋದು ಅಥವಾ ಹೊದಿಕೆ ಮಾಡೋದು ಈ ಒಂದು ಕ್ರಿಯೆಯಿಂದ ಅಥವಾ ಬೆಳೆಗಳನ್ನು ಬೆಳೆಯೋದು ಅದು ಹೆಚ್ಚು ಈ ಒಂದು ಲೆಗ್ಯೂಮ್ಸ್ ಅಂತ ಏನು ಹೇಳ್ತೀವಿ ಆ ಬೆಳೆಗಳನ್ನು ನಾವು ಹೆಚ್ಚು ಬೆಳೆಯೋದ್ರಿಂದ ಭೂಮಿಯ ಒಂದು ಫಲವತ್ತತೆ ಮಟ್ಟನೂ ಕೂಡ ಸುಧಾರಣೆ ಆಗಿರುತ್ತೆ. ಸೊ ಈ ಒಂದು ಸಾವಯವ ಇಂಗಾಲ ಯಥೇಚ್ಛವಾಗಿ ರೈತರು ಹಾಕ್ತಾ ಇದ್ರೆ ಮಣ್ಣಿನ ರಚನೆ ಚೆನ್ನಾಗಿರ್ತದೆ. ಸೊ ಅದೇ ರೀತಿ ಫಲವತ್ತತೆನೂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಇತ್ತೀಚೆಗೆ ರೈತರು ಹಸಿರು ಕ್ರಾಂತಿ ಆದಾಗಿಂದ ರಾಸಾಯನಿಕ ಗೊಬ್ಬರಗಳು ಮಾತ್ರ ನಮಗೆ ಸಾಕು ಅಂತ ಅವರು ತಿಳ್ಕೊಂಡಿದ್ದಾರೆ. ಬಟ್ ಅದ್ರ ಜೊತೆಗೆ ಈ ಸಾವಯವ ಗೊಬ್ಬರಗಳು ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾವೆ. ಅದನ್ನು ನಾವು ರೈತರು ತಪ್ಪಿಸಿರೋದ್ರಿಂದ ಹಲವಾರು ದಶಕಗಳಿಂದ, ಸೊ ಇವಾಗ ಮಣ್ಣಿನ ಫಲವತ್ತತೆ ಭಾಳ ಕಡಿಮೆ ಆಗಿ ಅವರಿಗೆ ನಿರೀಕ್ಷಿತ ಇಳುವರಿ ಬರದೇ ಇರುವಂಥ ಮಟ್ಟಕ್ಕೆ ಬಂದಿದ್ದೀವಿ. ಸೊ ಹಾಗಾಗಿ ನಾವು ಮಣ್ಣಿನ ಪರೀಕ್ಷೆ ದಿಂದ ಇಂಥವನ್ನೆಲ್ಲ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇರ್ತದೆ. ಹೇಳಿ ಸರ್, ಈಗ ಮಣ್ಣು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಭೌತಿಕ, ರಾಸಾಯನಿಕ, ಜೈವಿಕ ಮತ್ತು ಫಲವತ್ತತೆ ಇವೆಲ್ಲವನ್ನು ಮಾಡಬೇಕಾಗ್ತದ? ಅದರಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ನಾವು ಮಾಡ್ತಾ ಇರ್ತೀವಿ, ಅಂದರೆ ರಸಸಾರ ಮತ್ತು ಲವಣಾಂಶ ಮತ್ತು ಸಾವಯವ ಇಂಗಾಲ ಮತ್ತು ಸಾರಜನಕ, ರಂಜಕ, ಪೊಟ್ಯಾಷು, ಗಂಧಕ, ಲಘು ಪೋಷಕಾಂಶಗಳು. ಲಘು ಪೋಷಕಾಂಶಗಳಲ್ಲಿ ಒಂದು ಕಬ್ಬಿಣ, ಸತು, ಮ್ಯಾಂಗನೀಸು ಮತ್ತು ತಾಮ್ರ ಅಂತ ಇವುಗಳನ್ನು ನಾವು ಎಲ್ಲ ಪ್ರಯೋಗಾಲಯದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಬೋರಾನು ಕೂಡ ಅವಶ್ಯಕತೆ ಇರ್ತದೆ. ಬೋರಾನು ಮತ್ತು ಸತು ಏನಿದೆ ಈಗೆಲ್ಲ ಬೆಳೆಗಳಿಗೆ ಹಾಕುವಂಥ ಒಂದು ಸಂದರ್ಭ ಬಂದಿದೆ. ಜೊತೆಗೆ ಈಗ ಸರ್ ಇಷ್ಟೆಲ್ಲ ಹೇಳಿದ್ರಿ ಮಣ್ಣು ಪರೀಕ್ಷೆ ಮಹತ್ವ ಏನಿದೆ, ಜೊತೆಗೆ ಏನೇನು ಮಣ್ಣು ಪರೀಕ್ಷೆಯನ್ನು ಮಾಡಬಹುದು ಅಂತ. ಈ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ರೈತ ಬಾಂಧವರಿಗೆ ಏನೇನು ಅನುಕೂಲ, ಏನು ಲಾಭ ಆಗತ್ತೆ ಅಂತ ಹೇಳ್ತೀರಿ? ಒಂದು, ಅವರು ಈ ಒಂದು ಮಣ್ಣಿನ ಪೋಷಕಾಂಶಗಳ ಮಟ್ಟ ಭೂಮಿಯಲ್ಲಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಅದು ಕಡಿಮೆ ಇದೆಯಾ ಅಥವಾ ಮಧ್ಯಮ ಇದೆಯಾ ಅಧಿಕ ಮಟ್ಟದಲ್ಲಿದೆಯಾ ಅಂತ ಗೊತ್ತಾಗುತ್ತೆ. ಜೊತೆಗೆ ಅದರ ತಕ್ಕಂಗೆ ಅವರು ಯಾವ ಬೆಳೆಗಳನ್ನು ಬೆಳಿಬೇಕಾಗಿರ್ತದೆ ಆ ಬೆಳೆಗೆ ಎಷ್ಟು ಪೋಷಕಾಂಶಗಳನ್ನು ಕೊಡಬೇಕಂತ ಅವರು ನಿರ್ಧಾರ ಮಾಡ್ಕೋಬೋದು, ಈ ಪೋಷಕಾಂಶಗಳ ರೂಪದಲ್ಲಿ ಎಷ್ಟಂತ. ಆಮೇಲೆ ಅವರು ಸಾರಜನಕ ಎಷ್ಟು ಹಾಕಬೇಕು ಅಂದರೆ ಯೂರಿಯಾ, ಡಿ ಎ ಪಿ, ಪೊಟ್ಯಾಷು, ಅವ್ರು ಯಾವ್ಯಾವ ಗೊಬ್ಬರಗಳನ್ನು ಆಯ್ಕೆ ಮಾಡ್ಕೊತಾರೆ, ಎಷ್ಟು ಹಾಕ್ಬೇಕಂತ ಅವರು ಡಿಸೈಡ್ ಮಾಡಿ ಅಲ್ಲಿಗೂ ಕೂಡ ಅವರು ಯಾವ ಒಂದು ಸಮತೋಲನ ಗೊಬ್ಬರ ಅಂತ ಏನು ಬರುತ್ತೆ ಅಲ್ಲಿ ಅವರು ಪ್ರಾರಂಭದಲ್ಲಿ ಎಷ್ಟು ಹಾಕ್ಬೇಕು ಬಿತ್ತುವಾಗ, ನಂತರ ಟಾಪ್ ಡ್ರೆಸ್ಸಿಂಗ್ ಅಂತ ಏನು ಬರುತ್ತೆ ಮೇಲು ಗೊಬ್ಬರ ಅದನ್ನು ಯಾವಾಗ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದು ಅದು ಭಾಳ ಮುಖ್ಯ ಇರ್ತದೆ. ಬಹುತೇಕ ರೈತರು ಇದು ಪರೀಕ್ಷೆ ಮಾಡಿದರೆ ಅವರಿಗೆ ಎಲ್ಲ ತಿಳುವಳಿಕೆ ಸಿಗುತ್ತೆ. ಪರೀಕ್ಷೆ ಮಾಡದೇನೆ ಅವ್ರು ಹಂಗೆ ಆಗ್ತಾ ಇರೋ ರೈತರು ಸುಮಾರು ಭತ್ತಕ್ಕೆ ಎಕರೆಗೆ 8-12 ಚೀಲ ಆಗ್ತಾ ಇದ್ದಾರೆ. ಆದರೆ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಪ್ರಾತ್ಯಕ್ಷಿಕೆಗಳನ್ನು ಮಾಡಿದಾಗ ನಾವು 4 ಚೀಲ ಹಾಕಿ ರಾಯಚೂರು ಮತ್ತು ಇಲ್ಲಿ ಜೋನ್ 2 ಅಂತ ಬರ್ತದೆ, ರಾಯಚೂರು, ಮಾನ್ವಿ, ಸಿರ್ವಾರ ಮತ್ತು ದೇವದುರ್ಗ ತಾಲೂಕುಗಳಲ್ಲಿ ನಾವು 3.5-4 ಚೀಲ ಹಾಕಿ ಅವ್ರಿಗಿಂತ ನಾವು ಹೆಚ್ಚು ಇಳುವರಿ ತೊಗೊಂಡಿದ್ದೀವಿ. ಸೊ ಇದಕ್ಕೆ ಕಾರಣ ಅಂತಂದರೆ ಅವ್ರು ರೈತರು ಸರಿಯಾದ ಸಮಯಕ್ಕೆ ಹಾಕ್ತಾ ಇಲ್ಲ, ಎಷ್ಟು ಪ್ರಮಾಣ ಇರುತ್ತೆ ಅದನ್ನು ಯಾವಾಗ ಕೊಡಬೇಕಾಗುತ್ತೆ ಆ ಪ್ರಮಾಣದಲ್ಲಿ ಅವ್ರು ಕೊಡಲಿಲ್ಲ ಅಂತಂದರೆ ಆ ಸಮಯ ಬಿಟ್ಟು ಕೊಟ್ಟರೆ ಅದು ಬೆಳೆಗೆ ಉಪಯೋಗ ಆಗೋಂಗಿಲ್ಲ. ಅಂದರೆ ಅವರು ರಂಜಕ ಪೊಟ್ಯಾಷನ್ನು ಬಿತ್ತುವಾಗ ಕೊಡದೇ ಬೇರೆ ಬೇರೆ ಟೈಮಲ್ಲಿ ಕೊಡೋದ್ರಿಂದ ಆ ರಂಜಕ ಪೊಟ್ಯಾಷ್ ಬೆಳೆಗೆ ಉಪಯೋಗ ಆಗ್ತಾ ಇಲ್ಲ. ಸೊ ಆ ಒಂದು ತಪ್ಪುಗಳನ್ನು ಅವರು ಮಾಡೋದ್ರಿಂದ ಸೊ ಇಲ್ಲಿ ಒಂದು ಸಮತೋಲನ ಗೊಬ್ಬರ ಎಷ್ಟು ಹಾಕ್ಬೇಕು ಅದು ಭಾಳ ಮುಖ್ಯ ಇರ್ತದೆ. ಅದನ್ನು ಯಾವಾಗ ಹಾಕ್ಬೇಕು ಮತ್ತು ಹೆಂಗೆ ಹಾಕ್ಬೇಕು ವಿಧಾನ ಮತ್ತು ಯಾವ ಗೊಬ್ಬರಗಳನ್ನು ನಾವು ಚೂಸ್ ಮಾಡಿದ್ರೆ ಒಳ್ಳೆಯದು ಅದನ್ನು ಕೂಡ ಅವ್ರು ಚರ್ಚೆ ಮಾಡಿಕೊಂಡು ಹಾಕ್ಬೋದು. ಸೊ ಅಲ್ಲಿ ತಾವು ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ, ರಂಜಕ ಗೊಬ್ಬರನ ಸೂಪರ್ ಫಾಸ್ಫೇಟ್ ಮೂಲಕ ಹಾಕಿದ್ರೆ ಅವರಿಗೆ ಹೆಚ್ಚಿಗೆ ಇಳುವರಿ ಬಂದಿರೋದು ನೋಡಿದ್ವಿ. ಆಲ್ಮೋಸ್ಟ್ ಶೇಂಗಾ ಬೆಳೆಯಲ್ಲಿ ಅವರು ಡಿ ಎ ಪಿ ಹಾಕೋ ಬದಲು ಸೂಪರ್ ಫಾಸ್ಫೇಟ್ ಮೂಲಕ ನಾವು ಪ್ರಯೋಗಗಳು ಮಾಡಿ ಹಾಕಿಸಿದಾಗ ಸುಮಾರು ಆಲ್ಮೋಸ್ಟ್ ಆ ಕಾಯಿಗಳ ಸಂಖ್ಯೆ ಡಬಲ್ ಬಂದಿತ್ತು. ಅಂದರೆ ಯಾವ ಗೊಬ್ಬರ ಅವರು ಆಯ್ಕೆ ಮಾಡ್ಕೊತಾರೋ ಅದು ಕೂಡ ಅಷ್ಟೇ ಪ್ರಮುಖವಾಗಿರ್ತದೆ. ಯಾವ ಗೊಬ್ಬರ ಆಯ್ಕೆ ಮಾಡ್ಕೊತೀವಿ, ಎಷ್ಟು, ಯಾವಾಗ ಹಾಕ್ಬೇಕು, ಹೆಂಗೆ ಹಾಕ್ಬೇಕು, ಇವು ನಾಲ್ಕೂ ಅವರು ಅಳವಡಿಸಿದ್ರೆ ಮಾತ್ರ ಅದು ಸಮತೋಲನ ಗೊಬ್ಬರ ಆಗುತ್ತೆ. ಈ ಗೊಬ್ಬರಗಳನ್ನು ಹಾಕೋದನ್ನು ಅವರು ಮಣ್ಣು ಪರೀಕ್ಷೆ ಮುಖಾಂತರ ಅವರು ಪ್ರಾರಂಭ ಮಾಡ್ಬೋದು. ಅದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇದರ ಜೊತೆಗೆ ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಇನ್ನೂ ಏನು ಒಂದು ಉಪಯೋಗ ಅಂದರೆ ರಸಸಾರ ಮತ್ತು ಲವಣಾಂಶಗಳನ್ನು ನಾವು ಪರೀಕ್ಷೆ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಸಮಸ್ಯಾತ್ಮಕ ಮಣ್ಣುಗಳನ್ನು ನಾವು ಗುರುತಿಸ್ಬೋದು. ಈಗ ಸವಳು ಇರೋದು, ಕ್ಷಾರ ಇರೋದು ಮತ್ತು ಸವಳು ಕ್ಷಾರ ಎರಡೂ ಇರ್ತವೆ. ಸೊ ಅಂಥ ಒಂದು ಮಣ್ಣುಗಳನ್ನು ನಾವು ಗುರುತಿಸ್ಬೋದು. ಅವನ್ನೊಮ್ಮೆ ಗುರುತಿಸಿದ ಮೇಲೆ ಅದರದ್ದು ಎಷ್ಟು ಪ್ರಮಾಣದ ಭೂಮಿ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ನಿರ್ವಹಣಾ ಕ್ರಮಗಳಂತಂದರೆ ಅದನ್ನು ನಾವು ಸರಿಪಡಿಸ್ಬೋದು. ಆ ಸರಿಪಡಿಸ್ಲಿಕ್ಕೆ ಈಗ ಕ್ಷಾರ ಮಣ್ಣಿದ್ರೆ ಅದಕ್ಕೆ ಜಿಪ್ಸಮ್ ಹಾಕ್ಬೇಕಾಗುತ್ತೆ, ಮತ್ತು ಸವಳು ಇತ್ತಂತಂದರೆ ಅದಕ್ಕೆ ಒಳ್ಳೆ ನೀರಿನಿಂದ ಅದನ್ನು ಇಂಗಿಸ್ಬೇಕಾಗಲ್ಲ, ಅದನ್ನ ನೀರಿನಲ್ಲಿ ಕರಗೋದ್ರಿಂದ ಉಪ್ಪಿನಂಶ ಅದನ್ನು ನೀರಿನಲ್ಲಿ ಕರಗಿಸಿ ಅದನ್ನು ಬೇರಿನ ಆಳದಕ್ಕಿಂತ ಕೆಳಗಡೆ ಹೋಗುವಂಗೆ ನಾವು ಹೆಚ್ಚಿಗೆ ನೀರನ್ನ ಬಸಿಯುವಂಗೆ ಮಾಡಬೇಕು. ಆ ಬಸಿಗಾಲುವೆಗಳನ್ನು ಕೂಡ ನಿರ್ಮಾಣ ಮಾಡಿ ಆ ಉಪ್ಪಿನ ಅಂಶವನ್ನು ನಾವು ನಮ್ಮ ಭೂಮಿಯಿಂದ ಹೊರಗಡೆನೆ ಹಾಕ್ಬೋದು. ಈ ಒಂದು ಎಲ್ಲ ಕಾರಣಗಳಿಂದ ನಾವು ಮಣ್ಣಿನ ಪರೀಕ್ಷೆ ಮಾಡಿಸೋದು ಅವಶ್ಯಕತೆ ಇರ್ತದೆ. ಇವೆಲ್ಲ ಮಾಹಿತಿಗಳು ಮಣ್ಣು ಪರೀಕ್ಷೆ ಮಾಡಿಸಿದ ಮೇಲೆ ಅದು ಒಂದು ಚೀಟಿ ಬರ್ತದೆ ಹೇಗೆ? ಹೌದು, ನಾವು ಒಂದು ಫಲಿತಾಂಶ ರಿಪೋರ್ಟ್ ಅಂತ ಕೊಡ್ತೀವಿ. ಆ ರಿಪೋರ್ಟಲ್ಲಿ ಅವ್ರದ್ದು ಎಷ್ಟು ಫಲಿತಾಂಶ ಸಿಕ್ಕಿದೆ, ಅದು ಯಾವ ಮಟ್ಟದಲ್ಲಿದೆ ಅಥವಾ ಯಾವ ರೀತಿಯಲ್ಲಿದೆ ಅದರ ಒಂದು ವರದಿನೂ ಕೊಟ್ಟಿರ್ತೀವಿ. ಜೊತೆಗೆ ಅವರು ನೀರನ್ನು ತಂದು ಕೊಡಬೇಕು. ರೈತರು ಯಾವ ನೀರನ್ನು ಉಪಯೋಗಿಸ್ತಾ ಇರ್ತಾರೆ, ಹೆಚ್ಚಾಗಿ ಅದು ಬೋರ್ವೆಲ್ ಅಥವಾ ಬಾವಿಗಳು ಇದ್ದವು ಅಂತಂದರೆ ಕಂಪಲ್ಸರಿಯಾಗಿ ಅವರು ನೀರನ್ನು ಪರೀಕ್ಷೆ ಮಾಡಿಸ್ಬೇಕು. ಆ ಪರೀಕ್ಷೆ ಮಾಡಿಸಿದಂಥ ನೀರು ಮತ್ತು ಮಣ್ಣು ಎರಡೂ ಜೊತೆಗೆ ರಿಪೋರ್ಟ್ ಇದ್ದರೆ ಅವರು ಯಾವುದೇ ಒಂದು ಬೆಳೆ ನಿರ್ಧಾರ ಮಾಡಿರ್ತಾರೆ. ಆ ನಿರ್ಧಾರ ಮಾಡಿದ ಬೆಳೆ ಬರುತ್ತಾ ಇಲ್ಲ ಅಂತ ನಾವು ಅಲ್ಲಿ ಒಂದು ವಿವರಣೆಯನ್ನು ಕೊಡ್ಬೋದು. ಅಂದರೆ ಮುಂದೆ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕು, ಯಾವುದು ಕೊರತೆ ಇದೆ, ಕೊರತೆಯನ್ನು ಪೂರೈಸಲಿಕ್ಕೆ ಏನು ಬಳಸಬೇಕು ಅನ್ನೋದು ಮಾಹಿತಿಯೂ ಕೂಡ ಅದರಲ್ಲಿ ಇರುತ್ತದೆ. ಹೌದು, ನೀರಿನಲ್ಲೂ ಕೂಡ ನೀರು ಸವಳಾಗಿರೋ ಚಾನ್ಸ್ ಇರುತ್ತೆ, ನೀರು ಕ್ಷಾರ ಇರೋ ಚಾನ್ಸ್ ಇರುತ್ತೆ. ನೀರು ಕ್ಷಾರ ಇದ್ದರೆ ಅದಕ್ಕೆ ಅವ್ರು ಜಿಪ್ಸಮ್ ಉಪಯೋಗಿಸಿ ಅದನ್ನು ಬೆಳೆಗೆ ಉಪಯೋಗಿಸ್ಕೋಬೋದು. ಆದರೆ ನೀರು ಸವಳಿದ್ರೆ ಅದು ಅವರು ಯಾವುದು ಬೆಳೆ ಆಯ್ಕೆ ಮಾಡ್ಕೊತಾರೆ ಮತ್ತು ಅವರು ಯಾವ ಮಣ್ಣಿಗೆ ಉಪಯೋಗಿಸ್ತಾರೆ ಅದನ್ನು ನೋಡಿಕೊಂಡು ಅವರು ಯಾವ ಬೆಳೆಗಳನ್ನು ಬೆಳೆಯೋದ್ರಿಂದ ಅವರಿಗೆ ಯೋಗ್ಯ ಆಗಿರ್ತದೆ ಮತ್ತು ಅವ್ರಿಗೆ ಏನು ರಿಸ್ಕ್ ಇರ್ತದೆ ಅಗ್ರಿಕಲ್ಚರಲ್ಲಿ, ಆ ಭೂಮಿಗಳು ಹಾಳಾಗೋದಾಗಲಿ ಅಥವಾ ಬೆಳೆ ಹಾಳಾಗೋದಾಗಲಿ ಅವರಿಗೆ ನಾವು ತಿಳುವಳಿಕೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಒಂದು ಆರೋಗ್ಯಕರವಾದ ಬೆಳೆ ಮತ್ತು ಉತ್ತಮ ಇಳುವರಿಗೆ ಮಣ್ಣು ಮತ್ತು ನೀರು ಎರಡೂ ಮುಖ್ಯ. ಹೌದು, ಮಣ್ಣು ಎರಡೂ ಪರೀಕ್ಷೆ ಮಾಡಿದರೆ ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗ್ತಾವೆ. ಈಗ ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಹಿತಿ ಸಿಗ್ತದೆ, ಇಷ್ಟೆಲ್ಲ ರೈತ ಬಾಂಧವರಿಂದ ಅನುಕೂಲ ಆಗ್ತದೆ ಅಂತ ಒಂದು ವಿಚಾರ. ಇಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಲಿಕ್ಕೆ ಏನು ವಿಧಾನಗಳಿದ್ದಾವೆ, ಅಥವಾ ಮಣ್ಣು ಮಾದರಿಯನ್ನು ತಗೋಬೇಕಾಗ್ತದೆ ಒಂದು ಪರೀಕ್ಷೆಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ, ಆ ಮಾದರಿಯನ್ನು ತಗೋಬೇಕಪ್ಪ ಅಂದ್ರೆ ರೈತ ಬಾಂಧವರು ಏನು ಗಮನಿಸಬೇಕು? ಸೊ ಮಣ್ಣಿನ ಮಾದರಿ ತಗೊಳ್ಬೇಕಂತಂದ್ರೆ ಅವರು ಆ ಜಮೀನು ಎಷ್ಟು ಎಕರೆ ಇದೆ ಮೊದಲು ಅದು ಒಂದು ಪೂರ್ವ ಒಂದು ನಕ್ಷೆ ಹಾಕ್ಕೋಬೇಕಾಗುತ್ತೆ, ಒಂದು ರಫ್ ಮ್ಯಾಪ್ ಹಾಕ್ಕೊಂಡು ಅದರಲ್ಲಿ ಏಕರೀತಿಯ ತುಂಡುಗಳನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಅವರು ಯಾವ ಬೆಳೆ ಪದ್ಧತಿಗಳು ಇರ್ತಾವೆ ಆ ಭೂಮಿಯಲ್ಲಿ, ಮತ್ತು ಇಳಿಜಾರು ಎಷ್ಟೈತಿ ಅದನ್ನು ನೋಡಿಕೊಂಡು ಅವ್ರು ತುಂಡು ತುಂಡುಗಳನ್ನು ಮಾಡ್ಕೋಬೇಕು. ಈ ತುಂಡುಗಳೇನಿರ್ತಾವ ಇವು 5 ಎಕರೆಕ್ಕಿಂತ ಜಾಸ್ತಿ ಆಗಬಾರ್ದು, 5 ಎಕರೆಕ್ಕಿಂತ ಕಡಿಮೆ ಇರಬೇಕು. ಮತ್ತು ಆ ಒಂದು ಏಕ ರೀತಿಯಲ್ಲಿ ಆ ತುಂಡುಗಳು ಇದ್ದವು ಅಂದರೆ ಆ ಒಂದು ತುಂಡಿನಿಂದ ನಾವು ಸ್ಯಾಂಪಲನ್ನು ತೊಗೊಳ್ಳಿಕ್ಕೆ ಮುಂದಾಗ್ಬೋದು. ಆವಾಗ ಅವರು ಎಷ್ಟು ಆಳ ತೆಗಿಬೇಕು ಅಂತ ಹೋದಾಗ ಸೊ ಅಲ್ಲಿ ಒಂದು 3 ತಿಂಗಳು ಬೆಳೆ, ಈಗ ಜೋಳ ಆಗಲಿ, ಸೂರ್ಯಕಾಂತಿ ಆಗಲಿ ಅಥವಾ ಗೋವಿನ ಜೋಳ ಆಗಲಿ, ಇಂಥ ಬೆಳೆಗಳಾದರೆ ಅವರು 6 ಇಂಚ್ವರೆಗೂ ಡೆಪ್ತ್ ಹೋಗಬೇಕಾಗುತ್ತೆ. ಸೊ 6 ಇಂಚು ಒಂದು ವಿ ಶೇಪಲ್ಲಿ ಕಟ್ ಮಾಡಿ ಅದನ್ನೆಲ್ಲ ಹೊರಗಡೆ ಚೆಲ್ಲಬೇಕಾಗುತ್ತೆ. ಒಂದು ಬದಿಯಿಂದ 1 ಇಂಚ್ 1.5 ಇಂಚ್ ದಪ್ಪ ಮಾತ್ರ ಕಟ್ ಮಾಡ್ಕೋಬೇಕು 6 ಇಂಚ್ವರೆಗೂ. ಅದನ್ನು ಒಂದು 15 ರಿಂದ 25 ಉಪಮಾದರಿಗಳನ್ನು ಆ ಹೊಲ ತುಂಬ ಎಲ್ಲ ಅಡ್ಡಾಡಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಒಂದು ವೇಳೆ ಅವರು ಈ ತೊಗರಿ ಅಥವಾ ಹತ್ತಿ ಬೆಳೆ ಬೆಳೀತಾ ಇದ್ರೆ ಅದು 2 ಸೀಸನ್ಗೆ ಬರ್ತದೆ, ಅಂದ್ರೆ 1 ವರ್ಷದಲ್ಲಿ ಅದು ಒಂದೇ ಸಲ ಒಂದೇ ಕ್ರಾಪ್ ತಗೋಬೇಕಾಗುತ್ತೆ. ಅಂತ ಒಂದು 2 ಸೀಸನ್ ಬೇಕಾಗುವಂತ ಬೆಳೆಗಳನ್ನು ಬೆಳೀತಾ ಇದ್ರೆ ಅದು 9 ಇಂಚ್ ಆಳದವರೆಗೆ ಹೋಗ್ಬೇಕಾಗುತ್ತೆ. ಅದೇ ಒಂದು ಕಬ್ಬು ಈ 1 ವರ್ಷ ಪೂರ್ತಿ ಇರುತ್ತೆ ಅಂತಂದ್ರೆ 1 ಫೀಟ್ ವರೆಗೂ ಅವರು ಆಳದ ಸ್ಯಾಂಪಲ್ಲು ತಗೋಬೇಕಾಗುತ್ತೆ. ಮತ್ತು ಈಗ ತೋಟಗಾರಿಕೆ ಬೆಳೆಗಳಾಗಲಿ ಅಥವಾ ಭೂಮಿಗಳು ಸಮಸ್ಯಾತ್ಮಕ ಇದ್ದರೆ ಅಥವಾ ಅವರಿಗೆ ಒಳ್ಳೆ ರೀತಿಯಲ್ಲಿ ತಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತ ಅವರಿಗೆ ಆಸಕ್ತಿ ಇದ್ದರೆ ಅವರು ಒಂದು ಭೂಮಿಯನ್ನು ಆಳವಾಗಿ ಅಗೆದು ಅದು ಎಲ್ಲಿವರೆಗೂ ಮೊರಂ ಅಥವಾ ಗರ್ಸ್ ಅಂತ ಏನು ಹೇಳ್ತೀವಿ ಅದು ಅಲ್ಲಿವರೆಗೂ ಅಗೆದು ಅದು ಎಷ್ಟು ಆಳ ಇದೆ ಮಣ್ಣು ಅದನ್ನು ಬೇರೆ ಬೇರೆ ಒಂದು ಪದರಗಳಲ್ಲಿ ತೊಗೊಂಡು ಅಂದರೆ ಈಗ ಮೇಲಿಂದ 0-15 ಸೆಂಟಿಮೀಟರಿಂದ 30 ಸೆಂಟಿಮೀಟರ್ ಅಥವಾ 1 ಫೀಟ್, 1-2 ಫೀಟ್, 2-3 ಫೀಟ್ ಈ ಥರ ಅವರು 4 ಮಾದರಿಗಳನ್ನು ಬೇರೆ ಬೇರೆ ಆಗಿ ತೊಗೊಂಡು ಆಳವಾಗಿ ಅದು ಪರೀಕ್ಷೆ ಮಾಡಿಸಿದ್ರೆ ಸೊ ಮಣ್ಣಿನ ಆಳ ಎಷ್ಟಿದೆ ಅದು ಗೊತ್ತಾಗುತ್ತೆ. ಅದು ಕೂಡ ಒಂದು ಒಳ್ಳೆ ಅಂಶ. ಅದು ಜೊತೆಗೆ ಒಂದು ಬೇರೆ ಬೇರೆ ಪದರಗಳಲ್ಲಿ ಮಣ್ಣು ಹೆಂಗದ ಅದ್ರ ಬಗ್ಗೆ ನಮ್ಮ ಮಾಹಿತಿ ಸಿಗ್ತದೆ. ಅಂದರೆ ಕೆಳಗಡೆ ಹೋದಂಗೆಲ್ಲ ಸಮಸ್ಯಾತ್ಮಕ ಇರ್ಬೋದು. ಸೊ ಆ ಮಣ್ಣು ಎಷ್ಟು ಆಳ ಇದೆ ಅಲ್ಲ ಅದು ಒಂದು 75 ಸೆಂಟಿಮೀಟರ್ ಅಥವಾ 1 ಮೀಟ್ರಕ್ಕಿಂತ ಜಾಸ್ತಿ ಇದ್ದರೆ ಅದು ಭೂಮಿಯ ಆಳ ಜಾಸ್ತಿ ಇದ್ದಂಗೆ ಅದರದ್ದು ಬೆಳೆಯುವಂಥ ಕೆಪ್ಯಾಸಿಟಿ ಜಾಸ್ತಿ ಇರ್ತದೆ. ಸೊ ಮಣ್ಣಿನ ಆಳನೇ ಕಡಿಮೆ ಇತ್ತಂತಂದ್ರೆ ಅದರ ಫಲವತ್ತತೆ ಮೇಲ್ಗಡೆ ನಾವು ಕಂಡಿಡಿದಾಗ ಅದರದ್ದು ನಿಜವಾದ ಶಕ್ತಿ ಗೊತ್ತಾಗುತ್ತೆ. ಮಣ್ಣಿನ ಆಳ ಜಾಸ್ತಿ ಇರಬೇಕು. ಜಾಸ್ತಿ ಇದ್ದಾಗ ಯಾವ ಬೆಳೆ ಬೆಳೆದ್ರೆ ಒಳ್ಳೆಯದು, ಬೇರುಗಳು ಆಳಕ್ಕೆ ಹೋಗ್ತವೆ, ಆಳಕ್ಕೆ ಹೋಗ್ತಾವ ಮತ್ತು ಅದ್ರ ಇಳುವರಿ ಮಟ್ಟನೂ ಜಾಸ್ತಿ ಆಗುತ್ತೆ ಕೆಲವೊಂದು ಬೆಳೆಗೆ. ಸೊ ಅದು ಯಾವ ಬೆಳೆ ಬೆಳಿಬೋದು ಅದ್ರ ಇಳುವರಿ ಜಾಸ್ತಿ ಆಗುತ್ತೆ ಅಂತ ನಮಗೆ ಮುಂಚಿತವಾಗಿ ನಾವು ತಿಳ್ಕೊಳ್ಬೋದು. ಈಗ ಮಾದರಿ ಉಪಮಾದರಿ ತಗೊಂಡ್ಮೇಲೆ ಮತ್ತೆ ಇವಾಗ ಉಪಮಾದರಿಗಳನ್ನು ನಾವು ಒಂದು 15-25 ಕಡೆ ತಗೊಂಡಾಗ ಅದು ಒಂದು 4-5 ಕೆಜಿ ಆಗಿರ್ಬೋದು. ಅಲ್ಲೆಲ್ಲ ತಗೊಂಡಾಗ ಅದನ್ನು ನಮಗೆ ಲ್ಯಾಬೊರೇಟ್ರಿ ಬೇಕಾಗಿರೋದು 1/2 ಕೆಜಿ ಅಥವಾ 1 ಕೆಜಿ ಸಾಕಾಗಿರ್ತದೆ. ಸೊ ಆ 1 ಕೆಜಿ ನಾವು ಉಳಿಸ್ಕೋಬೇಕಂತಂದರೆ ಅದಕ್ಕಲ್ಲಿ ಒಂದು ಆ ಮಣ್ಣನ್ನು ತಂದು ನೆರಳಲ್ಲಿ 1-2 ದಿನ ಒಣಗಿಸಿ ನಂತರ ಹೆಂಟೆಗಳನ್ನು ಹೊಡ್ಕೊಂಡು ಸರಿಯಾಗಿ ಮಣ್ಣನ್ನು ಮಿಕ್ಸ್ ಮಾಡಿ ಒಂದು ವರ್ತುಳ ಆಕಾರ ಅಥವಾ ಆಯತಾಕಾರದಲ್ಲಿ ನಾವು ನಿರ್ಮಾಣ ಮಾಡಿ ಅದರಲ್ಲಿ 4 ತುಂಡುಗಳನ್ನು ಮಾಡ್ಕೋಬೇಕು ನಾವು ಪ್ಲಸ್ ಚಿಹ್ನೆ ಹಾಕಿ ಪ್ಲಸ್ ಚಿಹ್ನೆಯಿಂದ. ಸೊ 4 ತುಂಡುಗಳನ್ನು ಮಾಡಿ ಇದ್ರ ಬದಲು 2 ಭಾಗ ಡಿಸ್ಕಾರ್ಡ್ ಮಾಡಬೇಕು. ಸೊ ಇನ್ನೆರಡು ಉಳಿದದ್ದನ್ನು ಸೇರಿಸ್ಕೋಬೇಕು ಮತ್ತೆ ಮಿಕ್ಸ್ ಮಾಡಬೇಕು. ಮತ್ತೆ ಹಿಂಗೆ ಮಿಕ್ಸ್ ಮಾಡಿ ವರ್ತುಳ ಮಾಡಿ ಈಗ ಈ ಥರ ಮಾಡಿಕೊಂಡು ನಮಗೆ ಕೊನೆಗೆ 1 ಕೆಜಿ ಉಳಿಯುವಷ್ಟು ಮಾಡೋದ್ರಿಂದ ಅದರಲ್ಲಿ ಏನು ಒಂದು ದಪ್ಪ ಕಲ್ಲುಗಳೇನಿರ್ತಾವೆ ಅದು ಗ್ರಾವೆಲ್ಸ್ ಅಂತ ಏನು ಹೇಳ್ತೀವಿ ಆ ಕಲ್ಲುಗಳು ಏನಿರ್ತಾವೆ ಅವು ಸಮವಾಗಿ ಬರ್ತಾವೆ. ಅಂದರೆ ಆ ಮಣ್ಣಿನಲ್ಲಿ ಲ್ಯಾಬೊರೇಟ್ರಿ ತಂದು ಕೊಟ್ಟ ಮೇಲೆ ಅದರದ್ದು ಇನಿಷಿಯಲ್ ತೂಕ ತೊಗೊಂಡು ಅದನ್ನು ನಾವು ಕುಟ್ತೀವಿ. ಅದು ಒಂದು ಕಟ್ಟಿಗೆಯಿಂದ ನಿರ್ಮಾಣ ಆದಂಥ ಪೆಸಲ್ ಆ್ಯಂಡ್ ಮೋಟರ್ ಅಂತಿರುತ್ತೆ ಅದರಲ್ಲಿ ಕುಟ್ಟಿ ಅದನ್ನು ಸಾನಿಗೆ ಹಿಡಿತೀವಲ್ಲ ಆ ಸಾನಿಗೆ ಹಿಡಿಯುವಂಥ ಸೈಜು 2 mm ಡಯಾಮೀಟರ್ ಇರ್ತದೆ. ಆ 2 mm ಜಾಸ್ತಿ ಇರೋವಂಥ ಮಣ್ಣಿಗೆ ನಾವು ಅದಕ್ಕೆ ಮಣ್ಣು ಅನ್ನಂಗಿಲ್ಲ, ಅದಕ್ಕೆ ಕೋರ್ಸ್ ಫ್ರ್ಯಾಗ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದು ವರಟ್ ಪದಾರ್ಥ ಅಂತ ಏನು ಹೇಳ್ತೀವಲ್ಲ ಅದು ಮಣ್ಣಿನ ಯಾವುದೇ ಗುಣಧರ್ಮ ಇರಲ್ಲ. ಸೊ ಅದು ಎಷ್ಟು ಇರುತ್ತೆ ಕೆಲವು ಟೈಮ್ ಅದು 20% 30% ಅದೇ ಇದ್ದರೆ ನಮಗಿಲ್ಲಿ ಒಂದು ಸ್ಯಾಂಪಲ್ ತೊಗೊಂಡು ಪ್ರಯೋಗಾಲಯದಲ್ಲಿ ನಾವು ಅದನ್ನು ಅನಲೈಸ್ ಮಾಡೋಕ್ಕಿಂತ ಮುಂಚೆನೆ ಆ ಒಂದು ವರ್ಟ್ ಮಣ್ಣು ಅಥವಾ ದಪ್ಪ ಒಂದು ಕಲ್ಲು ಅಂತ ಏನು ಹೇಳ್ತೀವಿ ಅದು ಪ್ರಮಾಣ ಎಷ್ಟಂತ ನಮಗೆ ಗೊತ್ತಾದರೆ ಅದು ನಮಗೆ ಫಲಿತಾಂಶ ಕೊಡುವಾಗ ಉಪಯೋಗ ಆಗುತ್ತೆ. ಅಂದರೆ ಇವಾಗ ನಾವು 100 kg ಸಾರಜನಕ ಐತಂತ ಕಂಡುಹಿಡಿದ್ರೆ ಅದರಲ್ಲಿ 20% ಸಪೋಸ್ ಅದು ಮಣ್ಣಲ್ಲ ಅಂತ ನಾವು ಒರಟು ಪದಾರ್ಥ ಅಂತ ಏನು ಹೇಳ್ತೀವಿ ಅದು ಇದ್ದರೆ ಅದು 100 kg ಆಗೋದು 80 kg ಆಗಿರ್ತದೆ ಆ್ಯಕ್ಚುಲಿ. ಯಾಕಂದ್ರೆ 20% ಭೂಮಿನೇ ಇರಲ್ಲ ಅಲ್ಲಿ, ಅಂದರೆ ಮಣ್ಣು ಒರಟು ಪದಾರ್ಥ ಇರುತ್ತೆ. ಅದಕ್ಕಾಗಿ ಒಂದು ಸರಿಯಾದ ರೀತಿಯಲ್ಲಿ ನಾವು ಪೋಷಕಾಂಶಗಳ ಮಟ್ಟವನ್ನು ನಿರ್ಧಾರ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಸೊ 1 kg ಮಣ್ಣನ್ನು ಸಂಗ್ರಹ ಮಾಡಿದ್ದು ಅದಕ್ಕೆ ಸಹ ಒಂದು ರೈತರ ಹೆಸರು, ಅವರ ವಿಳಾಸ, ಅದರ ಸರ್ವೆ ನಂಬರು ಮತ್ತು ಅವರು ಆ ಮ್ಯಾಪಲ್ಲಿ ಡಿವೈಡ್ ಮಾಡ್ಕೊಂಡಿರ್ತಾರೆ 1, 2, 3 ಅಂತ ಈ ಥರ. ಆ 1 ಯಾವುದು 2 ಯಾವುದು ಆ ಥರ ಅವರು ಅದ್ರ ಮೇಲೆ ಲೇಬಲ್ ಕೂಡ ಬರೀಬೇಕು. ಆ 1 ಯಾವುದು ಅಂತ ರೈತರಿಗೆ ಗೊತ್ತಿರುತ್ತೆ. ಸೊ ಅದನ್ನು ನಾವು ಫಲಿತಾಂಶ ಕೊಟ್ಟ ಮೇಲೆ 1 ಈ ಥರ ಇದೆ ಅಂತ ನಾವು ಅವರಿಗೆ ತಿಳಿಸ್ಕೊಡ್ಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಈ ಒಂದು ರೀತಿಯಲ್ಲಿ ಅವರು ಮಣ್ಣಿನ ಸ್ಯಾಂಪಲ್ ತಗೊಂಡು ಪ್ರಯೋಗಾಲಯಕ್ಕೆ ತಂದು ಕೊಡಬೇಕಾಗುತ್ತೆ. ಈಗ ಮಣ್ಣು ಪರೀಕ್ಷೆ ಮಾದರಿಯನ್ನು ತೆಗೆದುಕೊಳ್ಳುವಾಗ ರೈತ ಬಾಂಧವರು ಕೆಲವೊಂದು ತಪ್ಪು ಮಾಡ್ತಾರೆ, ಅಂದರೆ ಮಾಡುವುದು ಮತ್ತು ಮಾಡೋ ಡೂ ಆ್ಯಂಡ್ ಡೋಂಟ್ಸ್ ಇವೇನಿದ್ದಾವೆ? ಸೊ ಅವರೇನೀಗ ಉಪ ಮಾದರಿಗಳನ್ನು ಏನು ಕಲೆಕ್ಟ್ ಮಾಡ್ತಾರೆ ಅವಾಗ ಅವರು ಎಲ್ಲಿಯಾದರೂ ಗೊಬ್ಬರ ಅಥವಾ ಬಣ್ಣಿ ಒಟ್ಟಿದ್ರೆ ಹೌದು ಆ ಜಾಗ ಬಿಟ್ಟು ತಗೋಬೇಕು, ಅದರಲ್ಲಿ ಮುಖ್ಯ ರೈತ ಬಾಂಧವರು ಗಮನಿಸಬೇಕು. ಆಮೇಲೆ ಬದುವಿಗೆ ಹಚ್ಚಿ ತಗೋಬಾರ್ದು, ಒಂದು 10 feet ಬದು ಬಿಟ್ಟು ತಗೋಬೇಕು. ಸೊ ಇಂಗ್ಲಿಷ್ ಜಡ್ ಆಕಾರದಲ್ಲಿ ಭೂಮಿಯಲ್ಲಿ ತಿರುಗಾಡಿ ತಗೊಳ್ಬೇಕಾಗುತ್ತೆ. ಮತ್ತು ಜಮೀನುಗಳಿಗೆ ಅವರು ಗೊಬ್ಬರ ಹಾಕಿದರೆ, ತಿಪ್ಪೆ ಗೊಬ್ಬರ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರ ಹಾಕಿದರೆ ಮುಂದೆ 1.5 ತಿಂಗಳ ತನಕ ಮಣ್ಣನ್ನು ಸ್ಯಾಂಪಲನ್ನು ತಗೋಬಾರ್ದು. ಆಮೇಲೆ ಬೆಳೆಗಳಿದ್ದರೆ ಅದು 1.5 ತಿಂಗಳು ಆಗಿತ್ತು ಅಂದರೆ ಗೊಬ್ಬರ ಹಾಕಿ ಆ ನಂತರ ಅವರು ಸಾಲಿನಲ್ಲಿ ತಗೋಬೋದು. ಸಾಲಿನಲ್ಲೂ ಕೂಡ ಆ ಥರ ಇಂಗ್ಲೀಷ್ ಜಡ್ ಆಕಾರದಲ್ಲಿ ತಿರುಗಾಡು. ಸೊ ಅಲ್ಲಿನೂ ಕೂಡ ಒಂದು ಸ್ಯಾಂಪಲ್ ತೊಗೋಬೇಕು. ಇದಕ್ಕೆ ಸೂಕ್ತವಾದ ಸಮಯ ಅಂತಂದರೆ ನಾವು ಎಲ್ಲ ಬೆಳೆಗಳು 1 ವರ್ಷದಲ್ಲಿ ಬೆಳೆದ್ಮೇಲೆ ಕಟಾವಾದ್ಮೇಲೆ, ಅಂದರೆ ಹಿಂಗಾರಿ ಪೀಕನ್ನು ತಕ್ಕೊಂಡ್ಮೇಲೆ ಬೇಸಿಗೆಯಲ್ಲಿ ಉಳುಮೆ ಮಾಡೋಕ್ಕಿಂತ ಮುಂಚೆನೆ ತಗೊಳ್ಳೋದು ಒಳ್ಳೆಯ ಸಮಯ ಅದು. ಈಗ ಹಸಿ ಆಗಿರ್ತದೆ, ಮಳೆ ಬಿದ್ದುಬಿಟ್ಟಿರ್ತದೆ, ಅವಾಗ ಏನಾದರೂ ಮಾದರಿ ತಗೋಬೋದಾ? ಹಸಿ ಆದಾಗ ತಗೊಳ್ಬಾರ್ದು. ಕಪ್ಪು ಮಣ್ಣಿದ್ರೆ ಅದು ಹಸಿಯಲ್ಲ ಆದರೆ ರೈತರು ನಮ್ಮನ್ನ ಒಳಗಡೆ ಬಿಡೋದೇ ಇಲ್ಲ, ಭೂಮಿ ಗಟ್ಟಿಯಾಗುತ್ತೆ ಅಂತೇಳಿ ಅವಾಗ ರೈತರು ಅಲೋ ಮಾಡೋಂಗಿಲ್ಲ. ಅವಾಗ ನಾವು ತಿರುಗಾಡಿದ್ವಿ ಅಂತಂದ್ರೆ ಭೂಮಿ ಗಟ್ಟಿಯಾಗುತ್ತೆ. ಸೊ ಹಂಗಾಗಿ ಅದು ಸರಿಯಾದ ಒಂದು ತೇವಾಂಶ ನೋಡಿಕೊಂಡು ಸೊ ಅವಾಗ ನಾವು ಸ್ಯಾಂಪಲ್ ತಗೋಬೇಕು. ಈಗ ಒಣ ಬೇಸಾಯ ಮತ್ತು ತೋಟಗಾರಿಕೆ ಎರಡೂ ಬಂದಾಗ ಹೇಗೆ ಪ್ರತಿ ವರ್ಷ ಮಾಡಿಸ್ಬೇಕಾ ಅಥವಾ 1-2-3 ವರ್ಷ ಬಿಟ್ಟು ಮಾಡಿಸ್ಬೇಕಾ ಹೇಗೆ? ಈಗ ತೋಟಗಾರಿಕೆ ಬೆಳೆ ಹಾಗೆಯೇ ಮಳೆ ಆಶ್ರಿತ ಬೆಳೆಗಳಿಗೆ ಬಂದಾಗ, ಮಳೆ ಆಶ್ರಿತ ಬೆಳೆಗಳಿದ್ರೆ ಅದು ಪ್ರತಿ 3 ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡಿಸ್ಬೇಕು. ಯಾಕಂತಂದರೆ ಈ ಸಾರಜನಕ ರಂಜಕ ಪೊಟ್ಯಾಷನ್ನ ರೈತರು ಗೊಬ್ಬರನೇ ಹಾಕಿಲ್ಲ ಅಂತಂದರೆ ಬೆಳೆಗಳಿಗೆ, ಸೊ 3 ವರ್ಷ ಆದಮೇಲೆ ಎಷ್ಟು ಕಡಿಮೆ ಆಗ್ಯದ ಆ ಮಾಹಿತಿ ಸಿಗುತ್ತೆ. ಈಗ ನೀರಾವರಿ ಬೆಳೆಗಳಲ್ಲಿ ಪ್ರತಿ 3 ಬೆಳೆಗೊಮ್ಮೆ ಅಂತ ಹೇಳ್ತೀವಿ, ಯಾಕಂದರೆ ಇಲ್ಲಿ ಸಾಕಷ್ಟು ಅವರು ಯೂರಿಯಾ ಸಾರಜನಕ ಪೊಟ್ಯಾಷನ್ ಹಾಕಿರ್ತಾರೆ. ಸೊ ಅಲ್ಲಿ ಲಘು ಪೋಷಕಾಂಶಗಳನ್ನು ಹಾಕಿರೋದಿಲ್ಲ ಅಥವಾ ಗಂಧಕ ಕೊಟ್ಟಿರೋದಿಲ್ಲ. ಅಲ್ಲಿ ನಾವು ಪ್ರತಿ 3 ಬೆಳೆಗೊಮ್ಮೆ ಮಾಡಿದಾಗ ಯಾವ್ಯಾವ ಪೋಷಕಾಂಶಗಳ ಮಟ್ಟ ಯಾವ್ಯಾವ ಮಟ್ಟದಲ್ಲಿದ್ದಾವ, ಯಾವ್ದು ಹೆಚ್ಚಾಯಿತು ಯಾವ್ದು ಕಡಿಮೆ ಆಯಿತು, ಈ ಒಂದು ಮಾಹಿತಿಗಳು ನಮಗೆ ಸಿಗೋದ್ರಿಂದ ನಾವು ಪ್ರತಿ 3 ಬೆಳೆಗೊಮ್ಮೆ ನೀರಾವರಿ ಬೆಳೆಗಳಲ್ಲಿ ಮಾಡಬೇಕಾಗುತ್ತೆ. ಸೊ ತೋಟಗಾರಿಕೆ ಬೆಳೆಗಳಲ್ಲೂ ಕೂಡ ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡಿಸ್ಬೇಕು. ಅಂದರೆ ಒಣ ಬೇಸಾಯಕ್ಕೆ 3 ವರ್ಷ, ತೋಟಗಾರಿಕೆ ಇದ್ರಪ್ಪ ಅಂತಂದ್ರೆ 3 ಬೆಳೆಗೆ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆಯನ್ನು ಮಾಡಿಸ್ಬೇಕು 3 ಬೆಳೆಗಳಿಗೆ. ತೋಟಗಾರಿಕೆ ಬೆಳೆಗಳಿಗೂ ಕೂಡ ನಾವು ಈ ಥರ 1 meter ಆಳದಲ್ಲಿ, ಅಂದರೆ ಮೇಲಿಂದ 15 cm, 15-30 cm, 30-60 cm, 60-90 cm ಅಂತ ಏನು ಹೇಳಿದೆ ಅದೇ ರೀತಿಯಲ್ಲಿ ಮಾದರಿ ತಗೋಬೇಕಾಗುತ್ತೆ. ಯಾಕಂದ್ರೆ ಕೆಳಗಡೆ ಹೋದಾಗ ಸೌಳಿರುವಂಥ ಚಾನ್ಸ್ ಇರುತ್ತೆ ಭೂಮಿಯ ಪದರು, ಹಂಗೆ ಸೌಳಿರೋದು ನಮ್ಮ ಮುಂಚಿತವಾಗಿ ಗೊತ್ತಾದ್ರೆ ಬೇರುಗಳು ಆ ಆಳಕ್ಕೆ ಹೋದಾಗ ಆ ಬೆಳೆಗಳು ಒಣಗಬಹುದು. ಸೊ ಅದನ್ನು ನಾವು ಮುಂಚಿತವಾಗಿ ತಿಳ್ಕೊಂಡ್ರೆ ಅದನ್ನ ನಾವು ಎಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಅಗೆದು ಆ ಮಣ್ಣನ್ನೆಲ್ಲ ತೆಗೆದು ಒಳ್ಳೆ ಮಣ್ಣನ್ನು ಹಾಕಿ ನಾವು ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದರೆ ನಮಗೆ 3 ವರ್ಷದ ನಂತರ ಬೆಳೆ ಹಾಳಾಗೋದನ್ನ ತಪ್ಪಿಸಬಹುದು. ಜೊತೆಗೆ ಈಗ ನಾನು ಒಂದು ಮಣ್ಣು ಪರೀಕ್ಷೆಯನ್ನು ನಾನು ಇಂದು ತಗೊಂಡಿದ್ದೀನಿ ಅಂತಂದ್ರೆ ಮಾದರಿಯನ್ನು ನಾನು ಇವತ್ತು ನನ್ನ ಹೊಲದಲ್ಲಿ ಸಂಗ್ರಹಣೆ ಮಾಡಿದ್ದೀನಿ, ಎಷ್ಟು ದಿನಗಳ ಒಳಗಾಗಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕೊಡಬೇಕಾಗ್ತದೆ? ಸೊ ಸಾಮಾನ್ಯವಾಗಿ ಸ್ಯಾಂಪಲ್ ಅನ್ನು ಆದಷ್ಟು ಬೇಗ ತಂದು ಕೊಡ್ಬೇಕು. ನೀರಿನ ಸ್ಯಾಂಪಲ್ ಆದ್ರೆ ಅವರು ಈ ಬಾವಿ ಅಥವಾ ಬೋರ್ವೆಲ್ಗಳು ಪಂಪ್ ಅಳವಡಿಸಿದ್ರೆ ಒಂದು 15 ನಿಮಿಷ ಒಂದು ಪೈಪಲ್ಲಿ ಇರುವಂತ ನೀರನ್ನು ಹೊರಗೆ ಬಿಟ್ಟು ಆಮೇಲೆ ಒಂದು ಬಿಸ್ಲರಿ 1 ಲೀಟರ್ ಅಥವಾ 1/2 ಲೀಟರ್ ಬಾಟ್ಲಿಯಲ್ಲಿ ಅದೇ ನೀರಿನಿಂದ ಒಂದು 4-5 ಸಲ ತೊಳೆದು ಅದನ್ನ ಪೂರ್ತಿಯಾಗಿ ತುಂಬಿ ಟೈಟಾಗಿ ಕ್ಯಾಪ್ ಹಾಕ್ಬೇಕು. ಅದನ್ನ ಅವತ್ತೇ ತಂದು ಕೊಡ್ಬೇಕು, ಅವತ್ತೇನೆ ತಂದು ಕೊಡ್ಬೇಕು. ಅದು ಪ್ರಯೋಗಾಲಯಕ್ಕೆ ಬಂದ್ಮೇಲೆ ಅವರು ಒಂದು ಸರಿಯಾದ ರೀತಿಯಲ್ಲಿ ಅದನ್ನ ಸಂಗ್ರಹ ಮಾಡ್ಕೊಳ್ತಾರೆ. ಸೊ ಅದು ರೈತರ ಮಟ್ಟದಲ್ಲಿ ಉಳಿಸ್ಕೋಬೇಕಾಗಿತ್ತಂದ್ರೆ ಅವರು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತಗೊಂಡ್ ಬರ್ಬೋದು. ಸೊ ನೀರನ್ನ ತಕ್ಷಣ ತರಬೇಕಾಗುತ್ತೆ, ಸಾಯಿಲ್ ಸ್ಯಾಂಪಲ್ ಅನ್ನು ಆದಷ್ಟು ಬೇಗನೆ ತಂದು ಕೊಡು. ಉತ್ತಮ. ಈಗ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸಲೇಬೇಕು ರೈತ ಬಾಂಧವರು, ಯಾಕಂತಂದ್ರೆ ನಮ್ಮ ಆರೋಗ್ಯವನ್ನು ಹೇಗೆ ನಾವು ಚೆಕಪ್ ಮಾಡ್ಕೋತೀವಿ ಅದೇ ರೀತಿ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಕೂಡ ಅದರ ಒಂದು ಭೌತಿಕ ರಾಸಾಯನಿಕ ಜೈವಿಕ ಫಲವತ್ತತೆ ವಿಚಾರಗಳು ನಮಗೆ ಗೊತ್ತಾಗ್ತದೆ. ಆ ಒಂದು ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ಬೆಳೆಗಳನ್ನು ಬಳಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಡಾಕ್ಟರ್, ಈಗ ಈ ಮಣ್ಣು ಮತ್ತು ನೀರು ಪರೀಕ್ಷೆ ಎಲ್ಲಿ ಮಾಡಿಸ್ಬೇಕು? ಇದುವರೆಗೂ ನಾವು ಪರೀಕ್ಷೆ ಮಾಡಲಿಕ್ಕೆ ಸರಿಯಾದ ಸೌಲಭ್ಯಗಳು ಇರ್ತಿರ್ಲಿಲ್ಲ. ಕೃಷಿ ಇಲಾಖೆಯಲ್ಲಿ ಮಾತ್ರ ರೈತರು ಜಮೀನುಗಳು ಪ್ರತಿ 3 ವರ್ಷಕ್ಕೊಮ್ಮೆ ಅವು ಪರೀಕ್ಷೆ ಆಗ್ತಾ ಇದಾವೆ, ಅದರದ್ದು ಹೆಲ್ತ್ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಇತ್ತೀಚೆಗೆ 2014ರಿಂದ ಒಂದು ಪ್ರಯತ್ನದ ಮೂಲಕ ಅವರು ಸಾಯಿಲ್ ಹೆಲ್ತ್ ಕಾರ್ಡ್ ಸಿಗ್ತಾ ಇದಾವೆ, ಮಣ್ಣು ಆರೋಗ್ಯ ಚೀಟಿ. ಹಾಂ, ಬಟ್ ಅವ್ರದ್ದು ತಾವಾಗಲೇ ಇದು ಪರೀಕ್ಷೆ ಮಾಡಿಸಿ ಅದರದ್ದು ಮಾಹಿತಿ ತೊಗೋಬೇಕು, ಮತ್ತು ಮಣ್ಣಿನ ಪರೀಕ್ಷೆ ಕೇಂದ್ರಕ್ಕನ ಹೋಗಿ ನಾವು ಮಾಹಿತಿಯನ್ನು ಪಡ್ಕೋಬೇಕು ಅಂತ ಇಚ್ಛೆ ಉಳ್ಳಂಥ ರೈತರು, ಮತ್ತು ಅದರ ಒಂದು ಮಾಹಿತಿ ತೊಗೊಳ್ಳೋದು ಕೂಡ ಅಷ್ಟೇ ಪ್ರಮುಖವಾಗಿರ್ತದೆ. ಸೊ ಇತ್ತೀಚೆಗೆ 2004 ಮತ್ತು 2005ರಿಂದ ಪ್ರಧಾನಮಂತ್ರಿಗಳು ಪ್ರತಿ ಜಿಲ್ಲೆಗೆ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಕೊಟ್ಟರು. ಅದ್ರ ಜೊತೆಗೆ ಅವರು ಒಂದು ಪ್ರಯೋಗಾಲಯನು ಕೂಡ ಕೊಟ್ಟಿದ್ದಾರೆ, ಮಣ್ಣು ನೀರು ಮತ್ತು ಸಸ್ಯ ಪರೀಕ್ಷೆ ಪ್ರಯೋಗಾಲಯ ಅಂತ. ಅಲ್ಲಿ ಒಬ್ಬ ವಿಜ್ಞಾನಿಗಳು ಕೂಡ ನೇಮಕ ಮಾಡಿಕೊಂಡು ಆ ಪ್ರಯೋಗಾಲಯ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಪ್ರಯೋಗಾಲಯದ ಒಂದು ಸದುಪಯೋಗ ರೈತರು ತಗೊಳ್ಬಹುದು 2005ರಿಂದ ಇತ್ತೀಚೆಗೆ. ಜೊತೆಗೆ ಒಂದು ಮಣ್ಣು ವಿಜ್ಞಾನ ವಿಭಾಗ ಕೃಷಿ ಮಹಾವಿದ್ಯಾಲಯದಲ್ಲಿ ಏನಿರ್ತಾವ, ಸೊ ಭೀಮರಾಯನಗುಡಿಯಲ್ಲಿ ಒಂದು ಕಾಲೇಜ್ ಇದೆ, ರಾಯಚೂರಲ್ಲಿ ಒಂದು ಕಾಲೇಜ್ ಇದೆ, ಕಲಬುರಗಿಯಲ್ಲಿ ಒಂದು ಕಾಲೇಜ್ ಇದೆ. ಕಾಲೇಜ್ಗಳಲ್ಲೂ ಕೂಡ ಮತ್ತು ಸಂಶೋಧನಾ ಕೇಂದ್ರಗಳಲ್ಲೂ ಕೂಡ ಇತ್ತೀಚೆಗೆ ಪ್ರಯೋಗಾಲಯ ಪ್ರಾರಂಭ ಮಾಡಿ ಸೊ ರೈತರು ತಮ್ಮ ಮಣ್ಣುಗಳನ್ನು ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಅವರು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿನೂ ಕೂಡ ಪರೀಕ್ಷೆ ಮಾಡಿಸ್ಕೋಬಹುದು. ಈವನ್ ಕೃಷಿ ಇಲಾಖೆಯಲ್ಲೂ ಕೂಡ ತಾವು ಸಪರೇಟ್ ಆಗಿ ಹೋಗಿ ಪರೀಕ್ಷೆ ಮಾಡಿಕೊಂಡ್ರು ಸಹಿತ ಅವರಿಗೆ ಅಗ್ದಿ ಕಡಿಮೆ ಚಾರ್ಜ್ ಮಾಡಿ ಅವರಿಗೆ ಈ ಒಂದು ಪರೀಕ್ಷೆ ಮಾಡಿ ಅದರ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಅಥವಾ ತಮ್ಮದೇ ಸ್ಯಾಂಪಲ್ ಮತ್ತೊಂದ್ಸಲ ಅವರು ಒಂದು ಆರೋಗ್ಯ ಚೀಟಿಯನ್ನು ಕೂಡ ಪಡ್ಕೊಳ್ಬಹುದು. ಈಗ ಕೃಷಿ ಮಹಾವಿದ್ಯಾಲಯ ಆಯಿತು, ಕೃಷಿ ವಿಜ್ಞಾನ ಕೇಂದ್ರ ಆಯಿತು, ಕೃಷಿ ಸಂಶೋಧನಾ ಕೇಂದ್ರಗಳಿರಬಹುದು, ಜೊತೆಗೆ ನಮ್ಮ ಕೃಷಿ ಇಲಾಖೆಯಲ್ಲೂ ಕೂಡ ಈ ಮಣ್ಣು ಮತ್ತು ನೀರು ಪರೀಕ್ಷೆಯ ಪ್ರಯೋಗಾಲಯಗಳು ಇದ್ದಾವೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದಾವೆ. ರೈತ ಬಾಂಧವರು ಇದರ ಸಮೀಪ ಇರುವಂತಹ ಅವರು ಸುಮಾರು ಒಂದು 15,000-20,000 ಪ್ರತಿ ವರ್ಷ ಸ್ಯಾಂಪಲ್ ಅನ್ನು ಅವರಾಗಲೇ ಪರೀಕ್ಷೆ ಮಾಡಿರ್ತಾರೆ. ರೈತರ ಜಮೀನು ತಗೊಂಡು ಪ್ರತಿ 3 ವರ್ಷಕ್ಕೊಮ್ಮೆ ರೈತರ ಜಮೀನುಗಳು ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಬಂದು ತಮ್ಮ ಸಮೀಪ ಇರುವಂತಹ ಒಂದು ಕೇಂದ್ರಗಳಿಗೆ ಹೋಗಿ ಮಣ್ಣು ಮತ್ತು ನೀರು ಪರೀಕ್ಷೆಯನ್ನ ಮಾಡಿಸಿಕೊಳ್ಳಿಕ್ ಅವಕಾಶ ಇದೆ. ಏನ್ ಹೇಳ್ತೀರಿ ಸರ್ ಕೊನೆಗೆ ರೈತ ಬಾಂಧವರಿಗೆ, ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡೋದ್ರಿಂದ ಏನ್ ಲಾಭ ಇದೆ, ಅವ್ರ ಕಿವಿ ಮಾತು? ಸೊ ಮಣ್ಣಿನ ಪರೀಕ್ಷೆ ಅವರು ಸ್ಯಾಂಪಲ್ಗಳನ್ನ ಹೆಂಗ್ ತಗೊಳ್ಬೇಕಂತ ಮುಂಚಿತವಾಗಿ ತಿಳ್ಕೊಂಡು ಅದರಂಗೆ ಅವರು ಮಣ್ಣು ಮತ್ತು ನೀರಿನ ಸೌಲಭ್ಯ ಏನಿರುತ್ತೆ ಅದನ್ನ ತಂದು ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಆಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ತಂದು ತಜ್ಞರನ್ನ ಭೇಟಿ ಮಾಡಿ ಅದಕ್ಕೆ ಒಂದು ಸಮತೋಲನ ಗೊಬ್ಬರಗಳನ್ನು ಹೆಂಗೆ ಹಾಕ್ಬೇಕು ಮತ್ತು ಅವ್ರ ಫಲವತ್ತತೆ ಮಟ್ಟ ಭೂಮಿಯಲ್ಲಿ ಎಷ್ಟಿದೆ ಅದನ್ನೆಲ್ಲ ತಿಳ್ಕೊಂಡು ಮತ್ತು ಆ ನೀರಿನ ಗುಣಮಟ್ಟಕ್ಕೆ ಅನುಗುಣವಾಗಿ ಯಾವ ಬೆಳೆಗಳನ್ನು ಬೆಳೆದ್ರೆ ಅವರಿಗೆ ಹೆಚ್ಚಿನ ಲಾಭ ಆಗುತ್ತೆ ಅಥವಾ ಅವರ ರಿಸ್ಕ್ ಕಡಿಮೆ ಆಗುತ್ತೆ, ಲಾಸ್ ಆಗೋದು ತಪ್ತದೆ ಅಂತ ಅನ್ನೋದನ್ನು ತಿಳ್ಕೊಂಡು ಆ ರೀತಿಯಲ್ಲಿ ಅವರು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದಲ್ಲದೇ ಯಥೇಚ್ಛವಾಗಿ ನಾವು ಸಾವಯವ ಗೊಬ್ಬರಗಳನ್ನು ಹಾಕಲೇಬೇಕಾಗಿದೆ. ಸಾವಯವ ಗೊಬ್ಬರಗಳನ್ನು ನಾವು ಹಾಕಲಿಲ್ಲ ಅಂತಂದರೆ ಈ ಒಂದು ಫಲವತ್ತತೆ ಮಟ್ಟ ಪ್ರತಿ ವರ್ಷ ಕುಸಿತಾ ಹೋಗುತ್ತೆ. ಸೊ ಇದಕ್ಕೆ ಕಾರಣ ಅಂತಂದ್ರೆ ನಾವು ಹಾಕಿರುವಂತಹ ರಾಸಾಯನಿಕ ಗೊಬ್ಬರ ಬೆಳೆಗಳಿಗೆ ಕೇವಲ ನಾಲ್ಕನೇ ಭಾಗದಷ್ಟು ಬರುತ್ತೆ. ಸೊ ಹನ್ನೆರಡನೇ ಭಾಗ ಭೂಮಿಯಿಂದನೇ ಬೆಳೆಗಳಿಗೆ ಆ ಪೋಷಕಾಂಶಗಳು ಸಿಗೋದ್ರಿಂದ ನಾವು 75 ಭಾಗ ಭೂಮಿ ಕಳ್ಕೊಂಡಿರುವಂಥ ಪೋಷಕಾಂಶ ನಾವು ವಾಪಸ್ ಭೂಮಿಗೆ ಬರಲಿಲ್ಲ ಅಂದರೆ ಅದು ಸಾವಯವ ಗೊಬ್ಬರಗಳ ರೂಪದಲ್ಲಾಗಲಿ ಅಥವಾ ತಿಪ್ಪೆ ಗೊಬ್ಬರ ಆಗಲಿ ಅಥವಾ ಎರೆಹುಳು ಗೊಬ್ಬರ ಆಗಲಿ ಅಥವಾ ಕಾಂಪೋಸ್ಟ್ ಆಗಲಿ ವಾಪಸ್ ಬರಲಿಲ್ಲ ಅಂತಂದರೆ ಅದು ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾನೆ ಹೋಗುತ್ತೆ. ಇದನ್ನು ಅವರು ತಿಳ್ಕೊಂಡು ಸೊ ಸಾವಯವ ಗೊಬ್ಬರಗಳನ್ನು ಅವರು ಹಾಕಿ ನಂತರ ರಾಸಾಯನಿಕ ಗೊಬ್ಬರಗಳು ಹಾಕಬೇಕು. ಸೊ ಇದನ್ನು ಇದು ಭಾಳ ಮುಖ್ಯವಾಗಿರ್ತದೆ, ಇದನ್ನು ರೈತರು ಅಳವಡಿಸ್ಕೊಳ್ಬೇಕಾಗಿದೆ. ಸೊ ಮುಂದಿನ ಪೀಳಿಗೆಗೆ ನಾವು ಈ ಒಂದು ನಿಸರ್ಗದತ್ತ ಮಣ್ಣೇನಿರುತ್ತೆ ಇದನ್ನು ನಮ್ಮ ಮಕ್ಕಳಿಗೆ ನಾವು ವರ್ಗಾಯಿಸ್ಬೇಕಂತಂದ್ರೆ ಅದು ಒಂದು ಉತ್ತಮ ರೀತಿಯಲ್ಲಿ ಇರೋದು ಕೂಡ ಪ್ರಮುಖವಾಗಿರ್ತದೆ. ಸೊ ಇದರ ಜೊತೆಗೆ ನಾವು ಮಣ್ಣಿನ ಸವಕಳಿ ಇತ್ತೀಚೆಗೆ ಸದ್ಗುರುಗಳು ಹೇಳ್ತಾ ಇರೋಂಗೆ ಮಣ್ಣಿನ ಒಂದು ಅವನತಿ ಆಗ್ತಾ ಇದೆ. ಅಂದರೆ ಮಣ್ಣು ಮಳೆ ನೀರಿನ ಜೊತೆಗೆ ಕೊಚ್ಕೊಂಡು ಹೋಗ್ತಾ ಇದೆ. ಸೊ ಅದು ಕೊಚ್ಕೊಂಡು ಹೋಗ್ತಿರೋವಂಥ ಮಣ್ಣು ಅದು ಭಾಳ ಒಂದು ಜೇಡ ಮಣ್ಣು ಅಥವಾ ಒಂದು ಕೊಲಾಯ್ಡ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದು ಮುಖ್ಯವಾಗಿ ಪ್ರಾರಂಭದಲ್ಲಿ ಹೋಗೋದ್ರಿಂದ ಸೊ ಅದು 10,000 ವರ್ಷಗಳಿಂದ ತಯಾರಾದಂಥ ಮಣ್ಣು ಇವತ್ತು ನಾವು ಕ್ಷಣಾರ್ಧದಲ್ಲಿ ಅದನ್ನು ಕಳ್ಕೊಳ್ತಾ ಇದ್ದೀವಿ. ಸೊ ಈ ಒಂದು ಅವನತಿ ಏನಿದೆ ಅದನ್ನು ತಪ್ಪಿಸ್ಬೇಕಂತಂದ್ರೆ ನಾವು ಮಳೆ ನೀರನ್ನ ಒಂದು ಹನಿ ನೀರು ಹೊರಗಡೆ ಹೋಗ್ಲಾರ್ದಂಗೆ ಇಂಗಿಸ್ಬೇಕು. ಇಂಗಿಸಿದಂಥ ನೀರು ಹೆಚ್ಚಾದ್ಮೇಲೆ ಅದನ್ನು ನಾವು ಸಂಗ್ರಹಿಸ್ಬೇಕು ಕೃಷಿ ಹೊಂಡಗಳ ಮೂಲಕ. ಸೊ ಅದನ್ನು ನಾವು ಮರು ಉಪಯೋಗ ಮಾಡ್ಕೋಬೋದು ಅಥವಾ ದನಕರುಗಳಿಗೆ ಉಪಯೋಗ ಮಾಡ್ಕೋಬೋದು. ಈ ರೀತಿಯಲ್ಲಿ ನಾವು ಮಾಡಿದರೆ ಮಾತ್ರ ನಮ್ಮ ಭೂಮಿಯ ಒಂದು ಗುಣಮಟ್ಟ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಮಣ್ಣಿನ ಒಂದು ಉತ್ಪತ್ತಿ ಏನಿರುತ್ತೆ ಅದು ಭಾಳ ನಿಧಾನ ಆಗ್ತಾ ಇದೆ ಇತ್ತೀಚೆಗೆ ಹಸಿರು ಕ್ರಾಂತಿ ಒಂದು ಇದರಲ್ಲಿ. ಸೊ ಆ ಉತ್ಪತ್ತಿ ಪ್ರಮಾಣ ಕೂಡ ಹೆಚ್ಚಾಗಬೇಕು. ಸೊ ಅವನತಿನೂ ಉತ್ಪತ್ತಿ ಎರಡೂ ಸಮವಾಗಿದ್ರೆ ಸಮಸ್ಯೆ ಇಲ್ಲ. ಇವಾಗ ನಾವು ಅವನತಿ ಅನ್ನುವಂಥ ಶಬ್ದನ ತೆಗೆದುಹಾಕ್ಬೇಕಾಗುತ್ತೆ, ಯಾಕಂದರೆ ಆ ನೀರಿನ ಜೊತೆಗೆ ಆ ಮಣ್ಣು ಹೋಗೋದ್ರಿಂದ ಆ ನೀರನ್ನು ನಾವು ಸಂಗ್ರಹ ಮಾಡ್ಕೊಳ್ಳೋದು ಭಾಳ ಮುಖ್ಯ ಮಳೆ ನೀರನ್ನು. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು, ನೀರು ಪರೀಕ್ಷೆ ಯಾಕೆ ಮಾಡಿಸ್ಬೇಕು, ಮತ್ತು ಮಣ್ಣು ಪರೀಕ್ಷೆಯಿಂದ ಏನು ಲಾಭ ಆಗ್ತದೆ, ಹೇಗೆ ಮಾದರಿಯನ್ನು ತೊಗೋಬೇಕು, ಎಲ್ಲಿ ಪರೀಕ್ಷೆ ಮಾಡ್ತಾರೆ, ಮತ್ತು ಈ ಒಂದು ಭೂಮಿಯ ಫಲವತ್ತಾದಂಥ ಒಂದು ಮೇಲ್ಮಣ್ಣನ್ನು ನಾವು ಹೇಗೆ ಕಳ್ಕೊಳ್ತಾ ಇದೀವಂಥ ಒಂದು ಮಾಹಿತಿಯನ್ನು ರೈತ ಬಾಂಧವರಿಗೆ ಮನಮುಟ್ಟುವಾಗಿ ಹೇಳಿದ್ರಿ. ತಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ರೈತ ಬಾಂಧವರು ಅರಿತುಕೊಂಡು ಮಾಹಿತಿಯನ್ನು ಪಡೆದುಕೊಂಡು ನಮ್ಮ ಈ ಪೀಳಿಗೆಯಲ್ಲಿರುವಂಥ ಒಂದು ನಾವುಗಳು ಮಣ್ಣನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ತಾವು ಹೇಳಿದ ಹಾಗೆ ಮುಂದಿನ ತಲೆಮಾರಿಗೆ ನಾವು ಒಂದು ಫಲವತ್ತಾದಂಥ ಒಂದು ಮಣ್ಣನ್ನು ಆರೋಗ್ಯಕರವಾದಂಥ ಒಂದು ಮಣ್ಣನ್ನು ಕೊಡುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿರುವುದರಿಂದ ರೈತ ಬಾಂಧವರು ನಿಮ್ಮ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆಯನ್ನು ಮಾಡಿಸೋದ್ರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಕ್ರಮಗಳನ್ನು ತಗೋತಾರೆ ಎಂಬಂಥ ಒಂದು ಮಾಹಿತಿಯನ್ನು ಹೇಳ್ತಾ ಸರ್ ಕಾರ್ಯಕ್ರಮಕ್ಕೆ ಬಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎಸ್ಆರ್ ಬಾಲನ್ಗೌಡ ಅವರೊಂದಿಗೆ ಸಂದರ್ಶನ ಕೇಳಿಬಂದ್ರೆ ಸಂದರ್ಶಕರು ಅಮರೇಶ್ ಆಶಿಹಾಳ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಮೇವಿನ ಬೆಂಚಿ. ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-25 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು ಗರಿಷ್ಠ ಆರ್ದ್ರತೆಯ ಪ್ರಮಾಣ 62.65-65% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ ಪ್ರತಿ ಗಂಟೆಗೆ 4-6 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಮುನ್ಸೂಚನೆಯಂತೆ ಗರಿಷ್ಠ ತಾಪಮಾನದಲ್ಲಿ ಉಷ್ಣಾಂಶ ಏರಿಕೆಯಾಗಿರುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಇದು ಸರಿಯಾದ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-19 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ್ದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಮಾಡಬೇಕು.